ಈ ಮುಂದಿನ ಪದ್ಯದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೆ ತಾರತಮ್ಯದಿಂದ ಅಧಮರಾಗಿರ್ತಕ್ಕಂಥ ಬ್ರಹ್ಮವಾಯುಗಳು ಪರಮಾತ್ಮನ ಕೃಪಾಬಲದಿಂದ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸಮಸ್ತ ಚೇತನ ಅಚೇತನರಲ್ಲಿ ತತ್ತನ್ನಾಮಕರಾಗಿ ವ್ಯಾಪ್ತರಾಗಿದ್ದಾರೆ ಅಂತ ತಿಳಿಸ್ತಾರೆ. ಮಾತರಿಶ್ವ ಬ್ರಹ್ಮರು ಜಗನ್ಮಾತೆ ಗದಮ ಅಧೀನರೆಣಿಪರು ಶ್ರೀತರುಣಿ ವಲ್ಲಭನು ಈರ್ವರೊಳಗಾವ ಕಾಲದಲ್ಲಿ ನೀತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದಿದ್ದು ಚೇತನ ಅಚೇತನಗಳು ವ್ಯಾಪ್ತರೆನಿಸುವ ತತ್ತದಾಫಯದಿ. ಮಾತರಿಶ್ವ ಅಂತ ಹೇಳಿದರೆ ವಾಯುದೇವರು, ಬ್ರಹ್ಮ ಅಂದರೆ ಬ್ರಹ್ಮದೇವರು. ಇವರಿಬ್ಬರು ಜಗನ್ಮಾತೆಗೆ ಅಧಮ ಅಧೀನರೆನಿಪರು, ಅಧಮರೂ ಹೌದು ಅಧೀನರೂ ಹೌದು. ಈ ಬ್ರಹ್ಮದೇವರು ಮತ್ತು ವಾಯುದೇವರಿಬ್ಬರು ಲಕ್ಷ್ಮೀದೇವಿಗಿಂತ ಕೋಟಿ ಗುಣದಿಂದ ಅಧಮರು, ಅವರ ಅಧೀನದಲ್ಲೇ ಇರ್ತಾರೆ. ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಸರ್ವಕಾಲದಲ್ಲೂ ಏಕಪ್ರಕಾರವಾಗಿರ್ತಕ್ಕಂಥ ಭಕ್ತಿ ಜ್ಞಾನ ಬಲಗಳಲ್ಲಿ ಮಿಕ್ಕ ಉಳಿದ ರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಅತಿಶಯವಾಗಿರ್ತಕ್ಕಂಥ ಭಕ್ತಿ ಬಲ ಜ್ಞಾನ ಸ್ವರೂಪದಿಂದ ಇವರಿಬ್ಬರಲ್ಲೂ ಇದ್ದು ಚೇತನ ಅಚೇತನಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಸರ್ವತ್ರ ಆಯಾ ಹೆಸರುಗಳಿಂದ ತದ್ರೂಪ ತದಾಕಾರ ತತ್ ಶಬ್ದವಾಚ್ಯರಾಗಿ ಇರುವಂತೆ ವ್ಯಾಪ್ತರಾಗಿ ಮಾಡಿಸಿ ಇಬ್ಬರಿಗೂ ಪರಮಾತ್ಮನಂತೆ ಸರ್ವತ್ರ ವ್ಯಾಪ್ತರು ಅಂತ ಕೀರ್ತಿಯನ್ನು ಕೊಡ್ತಾನೆ. ಸಂಪೂರ್ಣ ಅನುಗ್ರಹಾದ್ ವಿಷ್ಣೋಹೋ ವಾಯು ಪೂರ್ಣ ಗುಣಾತ್ಮಕ ಅಂತ ಏಕಾದಶ ತಾತ್ಪರ್ಯ ಇದರೊಳಗೆ ಹೇಳ್ತಾರೆ. ಪರಮಾತ್ಮನ ಸಂಪೂರ್ಣವಾದ ಅನುಗ್ರಹ ಬಲದಿಂದಲೇ ಇವರಿಬ್ಬರು ವ್ಯಾಪ್ತತ್ವಾದಿ ಸಂಪೂರ್ಣ ಗುಣಸ್ವರೂಪರು ಅಂತ ತಾತ್ಪರ್ಯ. ಹೀಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಈ ಬ್ರಹ್ಮವಾಯು ಇಬ್ಬರೊಳಗೂ ಎಲ್ಲ ಕಾಲದಲ್ಲಿ ನಿಯತವಾಗಿ ಭಕ್ತಿ ಜ್ಞಾನ ಬಲ ಅನ್ನೋ ಮೂರು ರೂಪಗಳಿಂದ ವಿಶೇಷವಾಗಿ ನೆಲೆಸಿದ್ದು ಸಕಲ ಚೇತನ ಅಚೇತನರಲ್ಲಿ ಅವರನ್ನು ಆಯಾ ಹೆಸರುಗಳಿಂದ ತಮ್ಮಿಂದ ವ್ಯಾಪ್ತರನ್ನಾಗಿ ಮಾಡಿದ್ದಾರೆ, ತಾವು ವ್ಯಾಪ್ತರೆನಿಸಿದ್ದಾರೆ. ಇದು ಭಗವಂತ ವಾಯುಬ್ರಹ್ಮರ ಮೇಲೆ ಮಾಡಿರುವಂತಹ ಪರಮಾನುಗ್ರಹ.